ಆಗಸ್ಟು 3 ಅಥವಾ 4ನೇ ವಾರದಲ್ಲಿ ನೀವು ನಾಟಿ ಮಾಡಿ ಮುಗಿಸ್ಬೇಕಾಗ್ತದೆ. ಅದಕ್ಕೆ ಅದನ್ನ ಅಲ್ಪಾವಧಿ ತಳಿ ಅಂತಲೇ ಅದು ಬಿಡುಗಡೆ ಮಾಡಿರೋದು. ಸೊ ಈ ಒಂದು ಏನು ಜುಲೈ 3 ಅಥವಾ 4ನೇ ವಾರದಲ್ಲಿ ಸಸಿ ಮಡಿ ಮಾಡಿ ಆಗಸ್ಟ್ 3ನೇ ವಾರದಲ್ಲಿ ನಾಟಿ ಮಾಡಿ ಮುಗಿಸೋದ್ರಿಂದ ಯಾವುದೇ ರೀತಿಯಾದಂತ ತೊಂದರೆ ಆಗಲ್ಲ. ಅಂದರೆ ಅದು ಅಂಥದ್ದೇನು ಉದುರಲ್ಲ, ಅಂದರೆ ಏನು ನಾವು ಸ್ವಲ್ಪ ಕಾಳು ಬಲ್ತಿರೋವಾಗಲೇ ಕಟಾವು ಮಾಡಿಬಿಡ್ಬೇಕು. ನೀವು ಫುಲ್ ಒಣಗಿಬಿಟ್ಟು ಬಿಟ್ಟರೆ ಎಲ್ಲ ಉದುರೋಗ್ಬಿಡ್ತದೆ. ಸ್ವಲ್ಪ ಕಾಳು ಬಲ್ತಿದ್ದು ಇನ್ನೇನು ಇದಾಗುತ್ತೆ ಅನ್ನೋಕ್ಕೆ ಕಟಾವು ಮಾಡಿಬಿಡ್ಬೇಕು ಇವರೇ. ಹಾಂ, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇವರೇ. ಇವಾಗ ನಮ್ಮಲ್ಲಿ ವಿ ಸಿ ಪಾರ್ ಮಂಡ್ಯ ಅಂತ ಕೇಳಿದ್ದೀರಿ ತಾವು ಅಲ್ವಾ? ಇಲ್ಲಿ ಈಗ ನಾವು ಕಳೆದ ವರ್ಷ KMP 220 ಅಂದರೆ ಜ್ಯೋತಿ ಕೇಳಿದ್ರಲ್ಲ ನೀವು, ಜ್ಯೋತಿಗೆ ಪರ್ಯಾಯವಾಗಿ KMP 220 ಅಂತ ಒಂದು ತಳಿಗಳನ್ನ ಬಿಡುಗಡೆ ಮಾಡಿದ್ವಿ. ಹಾಗೆ ಸಣ್ಣ ಅಕ್ಕಿ MSN 99 ಅಂತ ಒಂದು ಕಳೆದ ವರ್ಷ ಕೂಡ ಬಿಡುಗಡೆ ಮಾಡಿದ್ದಾರೆ ವಿಸಿ ಫಾರ್ ಮಂಡ್ಯದಿಂದ. ಇವೆರಡೂ ಕೂಡ ಮಧ್ಯಮವಾದ ತಳಿಗಳು. ಇವನ್ನ ಜುಲೈ 1 ಅಥವಾ 2ನೇ ವಾರದಲ್ಲಿ ನೀವು ಬಿತ್ತನೆ ಸಸಿ ಮಡಿ ಮಾಡಿ ನೀವು ಆಗಸ್ಟ್ 1ನೇ ವಾರದಲ್ಲಿ ನಾಟಿ ಮಾಡಿ ಮುಗಿಸ್ಬೇಕಾಗ್ತದೆ ಇವರೇ. ಇದು ವಿಸಿ ಫಾರ್ ಮಂಡ್ಯದಲ್ಲಿ ಬಿತ್ತನೆ ಬೀಜ ಸಿಗುತ್ತೆ. ಈ ಎತ್ತರ ಸುಮಾರು ಮೀಡಿಯಂ ಅಂದರೆ ಒಂದು 3.5 ಇಂದ 4 ಅಡಿಯಷ್ಟು ಎತ್ತರ ಬೆಳೀತದೆ ಇವರೇ. ದನಿಗೆ ಒಳ್ಳೆ ಮೇವು ಬಹುಶಃ ಸರಿ. ನಾವು ನಂಜನಗೂಡು ಟಿ ನರಸೀಪುರದಲ್ಲಿ ಇದನ್ನ ಪ್ರಾತ್ಯಕ್ಷಿಕೆ ಮಾಡಿದ್ದೀವಿ. ರೈತರಿಂದ ಒಳ್ಳೆ ಅಭಿಪ್ರಾಯ ಕೂಡ ಬಂದಿದೆ. ನಾವು ಕೂಡ ಮನೆಯೆಲ್ಲ ಹೋಗಿ ನೋಡ್ಕೊ ಬಂದ್ವಿ. ಹುಲ್ಗೂ ಕೂಡ ಒಳ್ಳೆ ಬೆಳೆ ಇದು KMP 220 ಅನ್ನೋದು. ಇವರು ಒಳ್ಳೆಯದು ಚಂದ್ರ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್, ಶ್ರೀ ನರಸೀಪುರ ತಾಲೂಕು ಸೋಸ್ಲೆ ಗ್ರಾಮದಿಂದ ಯತ್ಮಾದೇಶಕ್ಕೂ ಮಾಡೋ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಅತ್ಯ ಸ್ವಾಗತ. ಗುರುಗಳಿಗೆ ನಮಸ್ಕಾರ. ನಮಸ್ತೆ ಮಾದೇವ್ ಶೆಟ್ರೆ, ಹೇಳಿ ಏನ್ ಸಮಾಚಾರ? ಭತ್ತದ ಇಳುವರಿ, ಭತ್ತದಲ್ಲಿ ಹೆಚ್ಚಿಗೆ ಇಳುವರಿ ಪಡಿಬೇಕಾದ್ರೆ ಆಧುನಿಕ ಬೇಸಾಯದ ಕ್ರಮಗಳು ಏನೇನು ತಗಬೇಕು ಅಂತ ನಮ್ಮ ಗುರುಗಳಲ್ಲಿ ಕೇಳ್ತಾ ಇದ್ದೀನಿ. ಗುರುಗಳ ಮಾದೇವ್ ಶೆಟ್ರಿ, ಮೊದ್ಲೇ ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರ, ನಮಸ್ಕಾರ ಗುರುಗಳಿಗೆ, ಚೆನ್ನಾಗಿದ್ದೀರಾ? ಆರೋಗ್ಯ. ಓಕೆ ಮಾದೇಶ್ ಹೇಳ್ರೆ, ಏನಿಲ್ಲ, ನಮಗ ನೀವು ಕೇಳಿದ ಪ್ರಶ್ನೆ ಬಹಳ ಉತ್ತಮವಾದಂಥ ಪ್ರಶ್ನೆ. ಅಧಿಕ ಇಳುವರಿ ತಗೊಳ್ಳಿಕ್ಕೆ ಏನೇನು ಆಧುನಿಕ ಕ್ರಮಗಳನ್ನು ಬಳಸಬೇಕು ಅಂತ ಅಂದಾಗ, ಮೊಟ್ಟ ಮೊದಲನೇದು ನಾವು ಏನು ಅಂತಂದರೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣಿನ ಆರೋಗ್ಯ ಈ ಗದ್ದೆ ಕಾಪಾಡ್ಕೋಬೇಕು. ಈ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದರೆ, 3 ವಾರ ಮುಂಚಿತವಾಗಿ ಬಿತ್ತನೆ ಮಾಡೋದಕ್ಕೆ 3 ವಾರ ಮುಂಚಿತವಾಗಿ ಚೆನ್ನಾಗಿ ಕಳಿಸಿ ಕೊಟ್ಟಿಗೆ ಗೊಬ್ಬರನ ಹಾಕಬೇಕು, ಇಲ್ಲಾಂದ್ರೆ ಹಸಿರೆಲೆ ಗೊಬ್ಬರ ಹಾಕಬೇಕು, ಚೆನ್ನಾಗಿ ಮಣ್ಣಿಗೆ ಸೇರಿಸ್ಬೇಕು. ಅದಾದಮೇಲೆ ನಾವು ಸುಧಾರಿತ ಅಥವಾ ಅಧಿಕ ಇಳುವರಿ ಕೊಡುವಂಥ ತಳಿಗಳನ್ನು ಬಳಸಬೇಕು. ಅಧಿಕ ಇಳುವರಿ ಕೊಡುವ ತಳಿಗಳು ಸಾಕಾದಷ್ಟು ನಮ್ಮ ವಿಸಿಪಾರ್ ಮಂಡ್ಯದಲ್ಲಿದ್ದಾವೆ. ಈಗಾಗಲೇ ಒಬ್ಬರು ರೈತರು ಕೇಳಿದ್ರು, ನಾವು ಹೊಸ ತಳಿಗಳು KMP 220 ಅಂತ ಇರ್ಬೋದು, MSN 99 ಅಂತ ಇರ್ಬೋದು, ಹಾಗೆ ಹೈಬ್ರಿಡ್ KRH 4 ಅಂತ ನೀವು ಕೇಳಿರ್ಬೋದು. ಇವೆಲ್ಲ ಹೆಚ್ಚು ಇಳುವರಿ ಕೊಡುವಂಥ ಭತ್ತದ ತಳಿಗಳು. ಇದ್ರ ಜೊತೆಗೆ ನಾವು ಸಾಕಾದಷ್ಟು ಸಮ ಪ್ರಮಾಣದಲ್ಲಿ ಸಮತೋಲನ ಗೊಬ್ಬರಗಳನ್ನು ಬಳಸಬೇಕಾಗ್ತದೆ. ಕೊಟ್ಟಿಗೆ ಗೊಬ್ಬರ 4 ಟನ್ನು, ಅದಾದಮೇಲೆ ಏನು ಶಿಫಾರಸು ಮಾಡಿದಂಥ ರಸಗೊಬ್ಬರಗಳು, ಎಕರೆಗೆ 40 ಕೆಜಿ ಸಾರಜನಕ, 40 ಕೆಜಿ ರಂಜಕ ಮತ್ತು 20 ಕೆಜಿ ಪೊಟ್ಯಾಸ್, ಹಾಗೂ ಎರಡು ಬೆಳೆ ತಗೊಂಡ ಮೇಲೆ 8 ಕೆಜಿ ಸತ್ವಿನ ಸಲ್ಪೇಟನ್ನು ನಾವು ಕೊಡೋದರಿಂದ ಉತ್ತಮವಾದಂಥ ಇಳುವರಿಯನ್ನು ಪಡೆಯೋದ್ರ ಜೊತೆಗೆ ನಾವು ಕಾಳು ಕೂಡ ಚೆನ್ನಾಗಿ ಬಲಿದಂಗೆ ನೋಡ್ಬೋದು. ಹಾಗೆ ಕಳೆಗಳು ಕೂಡ ಭಾಳ ಉತ್ತಮ ಪ್ರಮುಖವಾದಂಥ ಅಂಶ ಅಂದರೆ, ಸರಿಯಾದ ಸಮಯಕ್ಕೆ ತಕ್ಕಂತೆ ನಾವು ಕಳೆಗಳನ್ನು ಹತೋಟಿ ಮಾಡಬೇಕು. ಈಗ ಬಿತ್ತನೆ ಅಥವಾ ನಾಟಿ ಮಾಡಿದ 3ರಿಂದ 5 ದಿನದೊಳಗೆ ಕಳೆ ತೆಗಿಬೇಕು ಅಂತ ಹೇಳ್ತೀವಿ. ಕಳೆ ಔಷಧಿ ಬಳಸಿ ಕಳೆ ತೆಗಿಬೇಕು, ಅಥವಾ 20ರಿಂದ 25 ದಿನದೊಳಗೆ ಕಳೆ ತೆಗಿಬೇಕು ಅಂತೀವಿ. ನಾವು ತೆಗಿಲಿಲ್ಲ ಅಂದಾಗ ಕಳೆಗಳೇನಾಗ್ತದೆ, ಬೆಳೆಗಳ ಜೊತೆ ಪೈಪೋಟಿ ಮಾಡಿ ಈ ಪೋಷಕಾಂಶಗಳನ್ನೆಲ್ಲ ಹೀರ್ಕೊಬಿಡ್ತದೆ. ಹಾಗಾಗಿ ಕಳೆಗಳನ್ನು ಸರಿಯಾದ ಸಮಯದಲ್ಲಿ ಕಳೆಗಳನ್ನು ತೆಗಿಬೇಕು. ಹಾಗೆ ಇನ್ನು ನೀರಿನ ನಿರ್ವಹಣೆ, ನಾವು ನಮ್ಮ ರೈತರು ರೈತ ಬಾಂಧವರು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಹೆಚ್ಚಿಗೆ ನೀರಿನಲ್ಲಿದ್ದಷ್ಟು ಇಳುವರಿ ಬರ್ತದೆ. ಅದು ತಪ್ಪು ಕಲ್ಪನೆ. ನಾವು ಎಷ್ಟು ನೀರಿನ ಕಡಿಮೆ ಮಾಡಿರ್ತೀವೋ ಅಷ್ಟು ನಮಗೆ ಇಳುವರಿ ಬರ್ತದೆ. ಹಾಗಾಗಿ ನೀರಿನ ಸಮರ್ಪಕ ಬಳಕೆ ಕೂಡ ಅತಿ ಮುಖ್ಯವಾದದ್ದು, ಹಾಗೂ ಸಮಯಕ್ಕೆ ಸರಿಯಾಗಿ ಕಟಾವು ಮಾಡಬೇಕಾದಂಥದ್ದು. ಈಗ ಹೆಚ್ಚಿಗೆ ಮಾಗ್ಬಿಟ್ಟು ಬಿಟ್ಬಿಡೋದು, ಅಲ್ಲೇ ಕಾಳು ಉದುರೋಗೋದು, ಇದರಿಂದ ನಷ್ಟ ಆಗ್ತದೆ. ಹಾಗಾಗಿ ಇಷ್ಟು ಎಲ್ಲ ಪದ್ಧತಿಯನ್ನು ನಾವು ಅನುಸರಿಸೋದ್ರಿಂದ, ಅದರಲ್ಲೂ ಪ್ರಮುಖವಾಗಿ ಅಧಿಕ ಇಳುವರಿ ಇಳುವರಿ ಕೊಡುವ ತಳಿಗಳನ್ನ ಬಳಸೋದ್ರಿಂದ ನಾವು ಹೆಚ್ಚಿಗೆ ಉತ್ಪಾದನೆಯನ್ನು ಮಾಡಬಹುದು ಶೆಟ್ರೆ. ಎಲ್ಲ ಅನುಸರಿಸ್ಬಿಟ್ಟು ಚೆನ್ನಾಗಿ ಬೆಳೆದ್ಬಿಡಿ ಮಾದೇವ್ ಶೆಟ್ರೆ. ನಿಮ್ ಗುರುಗಳು ಬಂದಿದ್ದಾರಲ್ಲ, ಬೆಳಿತೀವಿ ಇನ್ಮೇಲೆ. ಸರ್ ಇನ್ನೊಂದು ಪ್ರಶ್ನೆ ಗುರುಗಳ ಹೇಳಿ. ಸ್ವೀಟ್ ಪದ್ಧತಿಯಲ್ಲಿ 5,064, 5,008 ಬೆಳಿಬಹುದು ಗುರುಗಳ? ಈಗ ಈ ಸ್ವೀಟ್ ಪದ್ಧತಿಯಲ್ಲಿ ತಳಿಗಳು ಇಂಥದೇ ತಳಿಗಳು ಅಂತ ಏನಿಲ್ಲ ಸೆಟ್ರೆ. ಆದರೆ ಸ್ವೀಟ್ ಪದ್ಧತಿಯಲ್ಲಿ ನಾವೇನಂತೀವಿ ಅಂದರೆ ಈ ಹೈಬ್ರಿಡ್ ಬೆಳೆಯೋದ್ರಿಂದ ಹೆಚ್ಚಿಗೆ ತೆಂಡೆಗಳು ಹೊಡಿತದೆ, ಅದರ ಬೇರುಗಳ ಗಟ್ಟಿ ಜಾಸ್ತಿ ಇರ್ತದೆ. ಹಾಗಾಗಿ ಅದನ್ನು ಬಳಸಿದ್ರೆ ಹೆಚ್ಚಿಗೆ ಇಳುವರಿ ಬರ್ತದೆ. ಇಲ್ಲ ಯಾವುದೇ ತಳಿಗಳು ಬರೆಸಿದ್ರು ಪರವಾ ಏನು ಅದಕ್ಕೆ ಇದಿಲ್ಲ, ನಿರ್ಬಂಧ ಇಲ್ಲ ಸೆಟ್ರೆ. ಪುಷ್ಪ ಅವ್ರು ಏನಾದ್ರು ಹೇಳ್ತಾರೆ? ನಮಸ್ಕಾರ ಶೆಟ್ರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಈಗ ನೀವು ಆಧುನಿಕ ತಾಂತ್ರಿಕತೆಗಳಲ್ಲಿ ಅಧಿಕ ಇಳುವರಿ ಕೊಡಬೇಕು ಅಂದರೆ ಏನು ಮಾಡಬೇಕು? ಅದರಲ್ಲಿ ಒಂದು ನನ್ನ ವಿಷಯದ ಬಗ್ಗೆ ಹೇಳೋದಾದರೆ ಸಸ್ಯ ಸಂರಕ್ಷಣೆ, ಸಸ್ಯ ಸಂರಕ್ಷಣೆಯನ್ನು ಸದಾ ಕೈಗೊಳ್ಳಬೇಕಾಗುತ್ತೆ ನೀವು. ಅದರಲ್ಲಿ ಮೊದಲನೆಯದಾಗಿ ಬೀಜೋಪಚಾರ, ಭತ್ತದಲ್ಲಿ ಬೀಜೋಪಚಾರ. ನೀವು 1 ಎಕರೆಗೆ ಏನು ಹೇಳ್ತೀರಾ, 25 kg ಬಿತ್ತನೆ ಬೀಜ ನಮಗೆ ಬೇಕಾಗುತ್ತೆ. ಅದರಲ್ಲಿ ನಿಮಗೆ ಈ ಬಿತ್ತನೆ ಬೀಜದಿಂದ ಹರಡುವ ರೋಗಗಳಾದ ಬೆಂಕಿ ರೋಗ ಆಗಿರ್ಬೋದು, ಊದುಬತ್ತಿ ರೋಗ, ದುಂಡಾಣು ಅಂಗಮಾರಿ ರೋಗ, ಆಮೇಲೆ ಕಂದು ಚುಕ್ಕೆ ರೋಗ, ಈ ರೋಗಗಳನ್ನ ತಡೆಗಟ್ಟಬೇಕು ಅಂದರೆ, ಯಾಕಂದರೆ ಇವು 4 ರೋಗಗಳು ಬಿತ್ತನೆ ಬೀಜದಿಂದನೇ ಹರಡುವಂಥ ರೋಗಗಳು. ಇವುಗಳನ್ನ ತಡೆಗಟ್ಟಬೇಕು ಅಂದರೆ ನೀವು ಬೀಜೋಪಚಾರ ಮಾಡಲೇಬೇಕು. ಸೊ ಏನಿಲ್ಲ, ಬೀಜೋಪಚಾರಕ್ಕೆ ಕಾರ್ಬೆಂಡಾಜಿಮ್ 4 gram/1 kg ಬಿತ್ತನೆ ಬೀಜಕ್ಕೆ, ಅದೇ 25 kg 1 ಎಕರೆಗೆ ಅಂದರೆ ನೀವು 100 gram ಕಾರ್ಬೆಂಡಾಜಿಮ್, 100 gram ಕಾರ್ಬೆಂಡಾಜಿಮ್ ಆಯಿತು. ಇಲ್ಲ ಆದರೆ ಮ್ಯಾಂಕೋಜೆಪ್ ಕೇಳಿತ್ತೀರಾ, M45 ಅಂತ ಸಿಗುತ್ತೆ ಅಲ್ವಾ, M45 ಹೌದು, ಅದು ಅದಾದರೂ ಆಯಿತು. ಇಲ್ಲಾಂದರೆ ಇನ್ನೊಂದು ಹೊಸದಾಗಿ ಕೆಮಿಕಲ್ ಬಂದಿದೆ, ನೇಟಿವೋ ಅಂತ, ನೇಟಿವೋ 75WG ಅಂತ ಬಂದಿದೆ. ಅದನ್ನು 12 gram, 25 kg ಭತ್ತಕ್ಕೆ 12 gram ರಾತ್ರಿ ಹೊತ್ತು ಚಿಲ್ಕ್ ನೀರು ಹಾಕಿ ಭತ್ತನ ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೆರೆಸಿ ಒಂದು ರಾತ್ರಿ ಬಿಟ್ಬಿಡೋದು. ಒಂದು ರಾತ್ರಿ ಬಿಟ್ಟು ಅದರ ಮಾರನೇ ದಿನ ನೀವು ಹಾಗೆ ಉಯ್ದ್ರೆ ಆಯಿತು. ಇದರಿಂದ ಶೇಕಡ 30% ಬಿತ್ತನೆ ಬೀಜದಿಂದ ಪ್ರಸಾರ ಆಗುವ ರೋಗಗಳಾದ ಬೆಂಕಿ ರೋಗ ಆಗಿರ್ಬೋದು, ಕಂದು ಚುಕ್ಕೆ ರೋಗ, ದುಂಡಾಣು ಅಂಗಮಾರಿ ರೋಗ, ಇವುಗಳನ್ನ ತಡೆಗಟ್ಟಬಹುದು. ಅದರಿಂದನೂ ಸದಾ ನಿಮಗೆ ನಾಟಿಯಾದ 35-40 ದಿನಗಳವರೆಗೆ ಈ ರೋಗಗಳ ಬಾಧೆ ಕಂಡು ಬರೋದಿಲ್ಲ. ಮಾದೇವ್ ಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ. ನಮಸ್ಕಾರ, ಯಾರು ಮಾತಾಡ್ತೀರಿ ಆಕಾಶವಾಣಿ? ಹೇಳಿ ಒಂಬೇಗೌಡ್ರ. ಸರ್, ನಮ್ಮ ಸಣ್ಣ ಭತ್ತ ಹಾಕ್ಬೇಕು, ಯಾವ್ದು ಹಾಕೋಕ್ಕೆ ಚಂದ ಊಟಕ್ಕೆ ಅಂತ ಸರ್. ಒಂಬೇಗೌಡ್ರೆ, ಈಗ ಸಣ್ಣ ಭತ್ತ ನಮ್ಮ ವಿಸಿಪಾರ್ ಮಂಡ್ಯದಲ್ಲಿ MSN 99 ಇದೆ. MSN 99 ಇದು 100-125 ಕಟಾವು ಬರೋಂಥ ಬೆಳೆ. ಇದನ್ನು ನಾವು ಜುಲೈ 1 ಅಥವಾ 2 ವಾರದಲ್ಲಿ ಬಿತ್ತನೆ ಮಾಡಿ August 2 ನಾಟಿ ಮಾಡಬೇಕಾಗ್ತದೆ. ಇದು ವಿಸಿಪಾರ್ ಮಂಡ್ಯದಲ್ಲಿ ಸಿಗ್ತದೆ. ನೀವು 1 ಎಕರೆಗೆ 12-15 kg ಬಿತ್ತನೆ ಮಾಡಿ ನೀವು ಉತ್ತಮವಾದಂಥ ಇಳುವರಿಯನ್ನು ಪಡಿಬೋದು ಒಂಬೇಗೌಡ್ರೆ. ಒಳ್ಳೆಯದು ಒಂಬೇಗೌಡ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತಿದ್ದೀರಿ? ನಮಸ್ಕಾರ. ಕೇಶವಮೂರ್ತಿ ಅವರು ಮರಳಿ ಬಾ ಮಣ್ಣಿಗೆ ಅಂತ ಮರಳಿ ಬಾ ಆಕಾಶವಾಣಿಗೆ ಬಂದಿದ್ದಾರೆ, ಮೈಸೂರು ಆಕಾಶವಾಣಿಗೆ. ರೈತರ ಜಾಸ್ತಿ ಆಗೈತೆ ಸರ್, ತಮ್ಮ ಪರಿಚಯ ಮಾಡ್ಕೊಂಡಿದ್ರೆ ಒಳ್ಳೇದಿತ್ತು. ಶ್ರೀರಂಗಪಟ್ಟಣ ತಾಲೂಕು ಪಾಲಹಳ್ಳಿಯಿಂದ ರೇಡಿಯೋ ರಮೇಶ್ ಮಾತಾಡ್ತಾ. ರೇಡಿಯೋ ರಮೇಶ್, ಹೇಳಿ ರಮೇಶ್. ನಮಸ್ಕಾರ ಹೇಳಿ. ವಿಜ್ಞಾನಿಗಳಿಗೆ ಮತ್ತೆ ಪುಷ್ಪ ಮೇಡಮ್ಗೆ ನಮಸ್ಕಾರ, ಮತ್ತೆ ಕೇಶವಮೂರ್ತಿ ಅವರಿಗೆ ವಂದನೆಗಳು. ನಮಸ್ಕಾರ ರಮೇಶ್ ಅವರೇ, ಹೇಳಿ ಪ್ರಶ್ನೆ. ಸಕಾಲ ಟೈಮಲ್ಲಿ ಹಾಕಿರ್ತೀವಿ ದೀರ್ಘಾವಧಿನ KRS ತುಂಬಿದೆ. KRS ನೀರಿನ ಅಭಾವನೇ ನಮಗೆ ಒಂದನೇ ಪ್ರಶ್ನೆ. ಎರಡನೇದು ರೈತರಲ್ಲಿರುವ ಭತ್ತಕ್ಕೆನ ಬೀಜೋಪಚಾರ ಮಾಡಬೇಕು. ನಾವು ಇದರಲ್ಲಿ ಸತ್ತಿವಲ್ಲ ಸರ್, ನಿಮ್ಮ ಇಲಾಖೆಯಲ್ಲಿ. ಹೌದೌದು, ಅದಕ್ಕೆ ಬೀಜೋಪಚಾರ ಬೇಕಾಗಿಲ್ಲ ಅಲ್ಲ ಸರ್? ಅವ್ರು ಬೀಜೋಪಚಾರ ಮಾಡಿರ್ತಾರೆ ಅಲ್ಲಿ, ಬೀಜೋಪಚಾರ ಮಾಡಿದ್ರೆ ಅದರ ಅವಶ್ಯಕತೆ ಇಲ್ಲ ರಮೇಶ್ ಅವರೇ. ಈಗ ರಮೇಶ್ ಅವರೇ, ಇಲಾಖೆಗಳಲ್ಲಿ ಸಿಗೋ ಅಂತ 25 kg ಬ್ಯಾಗು ನಿಮ್ಗೆ ಕೊಡ್ತಾರಲ್ವಾ ಇಲಾಖೆಗಳಲ್ಲಿ, RSK ರೈತ ಸಂಪರ್ಕ, ಅದರಲ್ಲಿ ಒಂದು ಪ್ಯಾಕ್ ಕೊಟ್ಟಿರ್ತಾರೆ 100 gram. ಅದನ್ನ ನೀವು ಬೆರೆಸಿದ್ರೆ ಆಯ್ತು. ಈಗ ಹೌದು, ಅದಲ್ಲದೆ ನೀವು VC ಫಾರ್ಮ್ಗೆ ಏನಾದ್ರು ಡೈರೆಕ್ಟ್ ಆಗಿ ಹೋದ್ರೆ ಬಿತ್ತನೆ ಬೀಜ ತಗೊಳಕ್ಕೆ, ಅಥವಾ NSC ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಹೋದ್ರೆ ಅಲ್ಲಿ ಬೀಜೋಪಚಾರ ಆಗಿರುತ್ತೆ. ಬೀಜೋಪಚಾರ ಆಗಿ ಇದ್ ಮಾಡಿದ್ರು KRS 4 ವಿದ್ಯಾಚಂದ್ರ ಅವರು ಟ್ರೈನಿಂಗ್ ಹೋಗಿದ್ದಾಗ ಒಂದು 5 kg ಕೊಟ್ಟಿದ್ರು, ನಾನೇ ತಾಲೂಕ್ ಮಟ್ಟದಲ್ಲಿ ಮೊದಲನೇ ಪ್ರೈಸ್ ಬಂತು ನನಗೆ. ವಿದ್ಯಾಚಂದ್ರ ಇದ್ರಲ್ಲ ಸರ್, ಹೇಳಿ. ನಿಮ್ಮ ಇಲಾಖೆ ಗೋವಿಂದ ಸರ್ ಎಲ್ಲ ನಮ್ಗೆ ಆತ್ಮೀಯರು. ಈಗ ಮರಳಿ ಬಾ ಮಣ್ಣಿಗೆ ಅಂತ ನಮ್ಮ ಕೇಶವಮೂರ್ತಿ ಅವರು ಮೈಸೂರು ಆಕಾಶವಾಣಿಯಿಂದವರೇ ಹೊಸ ಹೊಸ ಕಾರ್ಯಕ್ರಮಗಳಿಗೆ ಮಾಡ್ತಾರೆ. ಕೊಡಿ ಫೋನ್ ನಂಬರ್ 3 ಸತಿ ಹೇಳ್ತಿ ಸರ್ ಗೌಡ, ನಮ್ಮ ಕೇಶವಮೂರ್ತಿ ಅವ್ರು ಹೇಳ್ದಂಗೆ ವಿಜ್ಞಾನಿಗಳು ಕಡೆಗೆ ಹೇಳಿಸ್ತೀವಿ. ರಮೇಶ್ ವಂದನೆಗಳು ಸರ್ ಕಾರ್ಯಕ್ರಮ. ಧನ್ಯವಾದಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ ಸರ್, ಈಗ ಬೆಳಗ್ಗೆ ಅಷ್ಟೇ ನಿಮ್ಮ ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪೂರ್ವ ಮುಂಗಾರು ಆಂದೋಲನ ಮಾಡಿದಿರಿ. ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರಿ, ಏನು ವಿಚಾರ ಚರ್ಚೆ ಮಾಡಿದ್ರಿ ರಾಮಚಂದ್ರ ಅವರು? ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಕೇಶವಮೂರ್ತಿ ಅವರೇ. ಮೊಟ್ಟ ಮೊದಲನೇಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರವರು ಒಂದು ನಿರ್ಧಾರ ಮಾಡಿ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಏನು ಅಂಗಸಂಸ್ಥೆಗಳಾಗಿದ್ದಾವೆ, ಎಲ್ಲ ಯಾವ್ಯಾವ ಜಿಲ್ಲೆಗಳಲ್ಲಿದ್ದಾವೆ, ಆ ಜಿಲ್ಲೆಗಳಲ್ಲಿ ಆ ಸಂಶೋಧನಾ ಕೇಂದ್ರಗಳಲ್ಲಿ ಈ ವರ್ಷದಿಂದ ಏನು ಪೂರ್ವ ಮುಂಗಾರು ತಾಂತ್ರಿಕ ಆಂದೋಲನವನ್ನು ಮಾಡಿ, ಅದರ ಮುಖ್ಯ ಉದ್ದೇಶ ಏನು, ಮುಂಗಾರು ಹಂಗಾಮಿಗೆ ಸೂಕ್ತವಾದಂಥ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ನೂತನ ತಂತ್ರಜ್ಞಾನಗಳ ಹಾಗೂ ಇತರ ಕೃಷಿ ಪರಿಕರಗಳ ಪ್ರದರ್ಶನ ಮತ್ತು ರಾಷ್ಟ್ರೀಯ ಬೀಜ ಯೋಜನೆಯಲ್ಲಿ ಲಭ್ಯವಿರುವ ಬೀಜಗಳ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಂದರೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಏನು ಹೊಸ ಹೊಸದಾಗಿ ಅಭಿವೃದ್ಧಿಗೊಂಡಿದ್ದಾವೆ, ತಳಿಗಳಾಗಿರ್ಬೋದು, ತಂತ್ರಜ್ಞಾನಗಳಾಗಿರ್ಬೋದು, ಮತ್ತು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿರುವಂಥ ಬಿತ್ತನೆ ಬೀಜಗಳ ಲಭ್ಯತೆ ಬಗ್ಗೆ ರೈತರಿಗೆ ಮಾಹಿತಿಯನ್ನು ನೀಡುವಂಥ ಒಂದು ಕಾರ್ಯಾಗಾರವಾಗಿತ್ತು. ಇವತ್ತು ನಮ್ಮ ವಿಸ್ತರಣ ಶಿಕ್ಷಣ ಘಟಕ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಈ ಕಾರ್ಯಾಗಾರವನ್ನು ನಾವು ಆಯೋಜನೆ ಮಾಡಿದ್ದು. ಸುಮಾರು ಮೈಸೂರು ಜಿಲ್ಲೆಯಿಂದ 250-280 ಜನ ರೈತರು ಇದರಲ್ಲಿ ಭಾಗವಹಿಸಿ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅದರಲ್ಲೇ ನಾವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ಏನು ಬಿತ್ತನೆ ಬೀಜಗಳ ಮಾರಾಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಸುಮಾರು ಜನ ರೈತರು ಈ ಹೊಸ ಹೊಸ ತಳಿಗಳ ಬಿತ್ತನೆ ಬೀಜವನ್ನು ಕೂಡ ಪಡೆದುಕೊಂಡು ಹೋಗಿರ್ತಾರೆ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್, ನಾನು ವೆಂಕಟೇಶ್, ಲಕ್ಷ್ಮೀಪುರ ಎಲ್ಎಚ್ ವೆಂಕಟೇಶ್, ಮೈಸೂರು ಜಿಲ್ಲೆ ಲಕ್ಷ್ಮೀಪುರ. ಹೇಳಿ ವೆಂಕಟೇಶ್ ಅವರು. ಕೇಶವಮೂರ್ತಿ ಸರ್ ಮತ್ತೆ ರಾಮಚಂದ್ರ ಸರ್, ಪುಷ್ಪಮೇಡಮ್ ನಮಸ್ಕಾರ. ನಮಸ್ತೆ ಸರ್, ನಂದು ಪ್ರಶ್ನೆ ಏನಂದ್ರೆ, ಇವಾಗ ಬೆಳೆ ಪರಿವರ್ತನೆ ಮಾಡಿ ಅಂತ ನಮ್ಮ ರೈತರಲ್ಲಿ ಅಷ್ಟೊಂದು ಮನವಿ ಮಾಡಿದ್ರು, ಯಾರು ಗದ್ದೆ ಈಗ ಭತ್ತ ಎಲ್ಲ ಕಟಾವಾದ್ರೂ ಕೆಮ್ಮೆ ಮತ್ತೆ ಸಣ್ಣ ಯಾವ್ದು ಕಿಶನೆ ಪಡಲ್ಲ, ಮತ್ತೆ ಈಗ ಲಭ್ಯ ಬೇರೆ ಇರಲ್ಲ, ಅದೊಂದು ಸಮಸ್ಯೆ. ಎಲ್ಲಾರ ದಯವಿಟ್ಟು ನಮ್ಮ ನಾಯಿನಹಳ್ಳಿ ವಿಸ್ ಫಾರಂಯಿಂದ ಮತ್ತೆ ವಿಸಿ ಫಾರಂಯಿಂದ ಬೀಜ ಒಂದು ಒದಗಿಸ್ಕೋ, ಮತ್ತೆ ಜ್ಯೋತಿ ಭತ್ತ ಎಲ್ಲಿ ಸಿಗುತ್ತೆ ನಮ್ ನಾಟಿ ತಳಿ ಅಂತ ನಮ್ಗೆ ಒಂದು ಮನವಿ ಮಾಹಿತಿ ಬೇಕು. ಓಕೆ ವೆಂಕಟೇಶ್ ಅವರು, ನಿಮ್ಮ ಪ್ರಶ್ನೆ ಭಾಳ ಸಮರ್ಪಕವಾದಂಥ ಪ್ರಶ್ನೆ. ನಾವು ಪ್ರತಿಯೊಂದು ವಿಷಯದಲ್ಲೂ ಹೇಳ್ತೀವಿ, ಯಾವುದೇ ಬೆಳೆ ಆಗಿರೋ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಬೆಳೆ ಪರಿವರ್ತನೆ ಮಾಡಿ ಅಂತ ಹೇಳ್ತೀವಿ. ಅದರಲ್ಲಿ ಭತ್ತದಲ್ಲಿ ಇವತ್ತು ನಮ್ಮ ಹೌದು ಈಗ ತಾವೇ ಹೇಳ್ತಾ ಇದ್ರಿ ಉತ್ತರನು ಕೂಡ, ಈಗ ಮೈಸೂರು ಜಿಲ್ಲೆಯಿಂದ ಸುಮಾರು 2 ಲಕ್ಷ ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೀತಾ ಇದ್ದಾರೆ. ಭತ್ತನೆ ಬೆಳೀತಾ ಇದ್ದಾಗ ಮಣ್ಣಿನ ಫಲವತ್ತತೆ ಕ್ಷೀಣಿಸ್ಬಿಡ್ತದೆ ಇವರೇ. ಹಾಗಾಗಿ ಒಂದು ಭತ್ತ ಆದಮೇಲೆ ಇನ್ನೊಂದು ಭತ್ತ ತೆಗೆದುಕೊಳ್ಳೋ ಮಧ್ಯದಲ್ಲಿ ಈಗ ತಾವು ಹೇಳಿದ್ರಿ ಬೀಜದ ಲಭ್ಯತೆ, ಹಸಿರೆಲೆ ಗೊಬ್ಬರಗಳ ಲಭ್ಯತೆ, ದಯಂಚ ಇರ್ಬೋದು, ಸನ್ನೆಂಪು ಇರ್ಬೋದು, ಅವು ಬಿಡಿ, ಅವು ಲಭ್ಯತೆ ಸಿಕ್ತಿಲ್ಲ ಅಂದರೆ ನಮಗೆ ಹೆಸರುಕಾಳು ಸಿಗ್ತದಾ, ಉದ್ದಿನಕಾಳು ಸಿಗ್ತದಾ, ಅಲಸಂದೆ ಸಿಗ್ತದಾ, ಉರುಳಿ ಸಿಗ್ತದಾ, ಅವರೇ ಸಿಗ್ತದಾ, ಇವುಗಳನ್ನು ಹಾಕ್ಬಿಟ್ಟು ಹೂವಾಗೋದಕ್ಕೆ ಮುಂಚೆ ಮಣ್ಣಿಗೆ ನಾವು ಸೇರಿಸೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ಬೋದು. ಇದು ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆಗೆ ಉತ್ತರ, ಈ ಜ್ಯೋತಿಗೆ ಪರ್ಯಾಯವಾದಂಥ ತಳಿ ನಮ್ಮ ವಿಸಿ ಪಾರ್ ಮಂಡ್ಯದಲ್ಲಿ KMP 220 ಅಂತ ಆ ತಳಿ ನಿಮಗೆ ವಿಸಿ ಪಾರ್ ಮಂಡ್ಯದಲ್ಲಿ ಸಿಗ್ತದೆ, ಅದನ್ನು ತಗೊಂಡು ನೀವು ಉತ್ತಮವಾದಂಥ ಮಾಡ್ತಾ ಇದ್ದಾರೆ, ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. KMP 220 ವಿಸಿ ಪಾರ್ ಮಂಡ್ಯದಲ್ಲಿ ಸಿಗ್ತದೆ. ಇವತ್ತು ನಮ್ಮ ಇದರಲ್ಲಿ ಎಲ್ಲಿ ನಾಗನಹಳ್ಳಿನಲ್ಲೇ ನಾವು ಇವತ್ತು ತರಿಸಿಟ್ಟಿದ್ದೋ, ಇವತ್ತು ಒಂದು ಪೂರ್ವ ಮುಂಗಾರು ಕಾರ್ಯಾಗಾರ ಮಾಡಿದ್ವಿ, ಅಲ್ಲಿ ಎಲ್ಲ ಬಿತ್ತನೆ ಬೀಜಗಳ ಮಾರಾಟಕ್ಕೆ ನಾವು ವ್ಯವಸ್ಥೆ ಮಾಡಿದ್ದು. ವೆಂಕಟೇಶ್ ಅವರೇ, ನೀವು ಹೋಗ್ಲಿಲ್ವೇ ವೆಂಕಟೇಶ್ ಅವರೇ, ಬಂದ್ಬಿಟ್ರೆ ನಮ್ಗೆ ಅಕ್ಕಪಕ್ಕದವ್ರಿಗೆಲ್ಲ ಸ್ವಲ್ಪ ದಂಡೆ ಐತೆ ಮಂಡ್ಯ ಸ್ವಲ್ಪ ಇದು ಅಂತ. ನನಗೆ ಬುಧವಾರ ದಿನ ಫೋನ್ ಮಾಡಿ ನೋಡೋಣ, ಇಲ್ಲಿ ಎಷ್ಟಿದೆ ಅಂತ ನಿಮ್ಗೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ವೆಂಕಟೇಶ್ ಅವರೇ. ಓಕೆ ಸರ್, ನಾನು ಅಲ್ಲೇ ಭೇಟಿ ಕೊಡ್ತೀನಿ. ಬನ್ನಿ ಬನ್ನಿ ಬನ್ನಿ, ಖಂಡಿತ ಬನ್ನಿ. ಒಳ್ಳೇದು ವೆಂಕಟೇಶ್ ಅವರೇ ಸರ್, ಇದು ಫೋನಿನ ಕಾರ್ಯಕ್ರಮಗಳು ಹೆಚ್ಚಾಗಿ ಬರ್ಲಿ ಸರ್. ಆಗ್ಲಪ್ಪ, ಆಗ್ಲಿ ಆಗ್ಲಿ, ಮಾಡ್ತಾರೆ ಬಂದಿದ್ದಾರೆ, ಈಗ ಸ್ಟಾರ್ಟ್ ಮಾಡಿದ್ರೆ ಬರುತ್ತೆ ಬರುತ್ತೆ, ಏನು ಯೋಚನೆ ಮಾಡಬೇಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ಮಾಹಿತಿಗೆ. ವಂದನೆಗಳು, ನಮಸ್ಕಾರ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಮೇಡಮ್, ಜೀವಾಣುಗಳನ್ನೇನಾದರೂ ಬಳಕೆ ಮಾಡಬಹುದಾ ಬೀಜೋಪಚಾರದಲ್ಲಿ? ಹೌದು ಸರ್, ಜೀವಾಣುಗಳೀಗ ಭತ್ತದಲ್ಲಿ ಪ್ರಮುಖವಾಗಿ ಒಂದು ತೆನೆ ಕವಚ ರೋಗ ಅಂತ ಬರುತ್ತೆ, ಅದು ಮಣ್ಣಿನಿಂದ ಹರಡೋ ರೋಗ. ಈ ಮಣ್ಣಿನಿಂದ ಹರಡೋ ರೋಗಗಳಿಗೆ ನಾವು ಜೈವಿಕ ಗೊಬ್ಬರಗಳಾದ ಟ್ರೈಕೋಡರ್ಮ್ ಆಗಿರ್ಬೋದು, ಸೂಡೋಮಾನಸ್ ಆಗಿರ್ಬೋದು, ಇವುಗಳನ್ನ ಬಳಸೋದು ಉತ್ತಮ. ಸೊ ಇದಕ್ಕೆ ನಾವು ಬಿತ್ತನೆ ಬೀಜ, ಈಗ ಸಾವಯವ ಕೃಷಿ ಮಾಡೋಕ್ಕೆ ಅಂತ ಹೋದವರು, ಈಗ ನಾವು ಕಾರ್ಬನ್ ಡೈ. ಸರ್, ನಾವು ನಂಜನಗೂಡು ತಾಲೂಕು ಗಿಕ್ಕಳ್ಳಿ. ಹೆಸರು? ಸರ್, ಸಿದ್ದರಾಜು ಅಂತ. ಹೇಳಿ ಸಿದ್ದರಾಜು. ಸರ್, ಕಬ್ಬಿನ ಬೆಳೆಗೆ ಅದು ಮಧ್ಯದಲ್ಲಿ ಚಿಕ್ಕಿ ಬರ್ತಾರೆ, ಅದಕ್ಕೆ ಏನ್ ಮಾಡ್ಬೇಕು ಸರ್? ಚಿಕ್ಕಿನ ಕಬ್ಬಿನ ಬೆಳೆಯಲ್ಲಿ ಎಲೆ ಚುಕ್ಕಿ ರೋಗ, ಅದರ ಬಗ್ಗೆ ಕೇಳ್ತಾ ಇದ್ದಾರೆ. ಹೇಳ್ತೀವಿ. ಈಗ ಕ್ಲೋರೋಪೈರಿಪಾಸ್ ಅಂತ ಕೇಳಿದ್ದೀರಾ? ಕ್ಲೋರೋಪೈರಿಪಾಸ್ 20 ECE ಅಂತ ಸಿಗುತ್ತೆ. ಅದನ್ನ 1.5 ರಿಂದ 2 ml 1 ಲೀಟ್ರ್ಗೆ. ನೀವು 15 ಲೀಟ್ರ್ ಕ್ಯಾನ್ಗಾದ್ರೆ 25-30 ml ಹಾಕೊಂಡು ಸಿಂಪರಣೆ ಮಾಡಬೇಕು. ಆ ರಸ ಹೀರುವ ಕೀಟ ಏನೇಳಿ ನೋಡಿ, ಒಂದು ಸಾರಿ ನೀವು ಅದನ್ನ ಸಿಂಪರಣೆ ಮಾಡಿದ್ರೆ ಅವು ಅದು ಮೇಲೆ ಅದು ಹುಲಿ ಎಫಿಡ್ ಅನ್ನೋದು ಮೈ ಮೇಲೆ ಉಣ್ಣೆ ಇರುತ್ತೆ, ಅವು ಬೇಗ ಸಾಯಲ್ಲ, ಅವು ಬೇಗ ಸಾಯಲ್ಲ. ಅದಕ್ಕೆ ಏನು ಮಾಡಬೇಕು, ಒಂದು 20 ದಿನಕ್ಕೆ ಒಮ್ಮೆ ಆದರೂ ಅದನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಇದಲ್ಲದೇ ನೀವು ಬೇವಿನೆಣ್ಣೆಯಿಂದ ಬಹಳ ಪ್ರಯೋಜನಕಾರಿಯಾಗಿ ಅದು ಕಂಟ್ರೋಲ್ ಆಗುತ್ತೆ ಹುಲಿ ಎಫಿಡ್. ಬೇವಿನೆಣ್ಣೆನ 4 ml 1 ಲೀಟರ್ ನೀರಿಗೆ 4 ml ಅಂತ ಹೇಳ್ತೀವಿ, ಅದನ್ನು ಸದಾ ಸಿಂಪರಣೆ ಮಾಡ್ಬೋದು. ಅದರಿಂದ ಅವು ಕಹಿಯುಕ್ತ ಆದಾಗ ರಸ ಇರೋದನ್ನ ನಿಲ್ಲಿಸಿ ಅವು ಸತ್ತೋಗ್ತವೆ ಹುಲಿ ಎಫಿಡ್. ಒಳ್ಳೇದು ಸಿದ್ದರಾಜ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ತಳಿಗಳು ಅಂತ ನಾವು ಹೇಳ್ತೀವಲ್ಲ, ಈಗ ಜೂನ್ ತಿಂಗಳು, ಜೂನಲ್ಲಿ ಯಾವುದು, ಜುಲೈಲಿ ಯಾವುದು, ಆಗಸ್ಟಿಗಾದರೆ ಯಾವುದು, ಹೇಳ್ಬಿಡಿ. ಓಕೆ, ಒಳ್ಳೆಯ ಪ್ರಶ್ನೆ ಕೃಷ್ಣಮೂರ್ತಿ ಅವರೇ. ಈಗ ಸಾಮಾನ್ಯವಾಗಿ ನಾವು ಭತ್ತದ ತಳಿಗಳನ್ನು 3-4 ಭಾಗವಾಗಿ ವರ್ಗೀಕರಣ ಮಾಡಿದ್ವಿ. ದೀರ್ಘಾವಧಿ ತಳಿಗಳು, ಮಧ್ಯಮಾವಧಿ ತಳಿಗಳು, ಅಲ್ಪಾವಧಿ ತಳಿಗಳು, ಮತ್ತು ಚಳಿಗಾಲದ ನಿರೋಧಕ ತಳಿಗಳಂತ ನಾವು ವರ್ಗೀಕರಣ ಮಾಡಿದ್ದೀವಿ. ಸಾಮಾನ್ಯವಾಗಿ ದೀರ್ಘಾವಧಿಗಳು ತಳಿಗಳು, ಈ ದೀರ್ಘಾವಧಿ ತಳಿಗಳನ್ನು ಜೂನ್ 3ನೇ ವಾರದಿಂದ 4ನೇ ವಾರದಲ್ಲಿ ಸಸಿ ಮಡಿಯನ್ನು ಮಾಡಿ ಜುಲೈ 3ನೇ ವಾರದೊಳಗೆ ನಾಟಿಯನ್ನು ಮಾಡಬೇಕಾಗ್ತದೆ. ಅದರಲ್ಲಿ ಯಾವ್ಯಾವ ದೀರ್ಘಾವಧಿ ತಳಿಗಳು ಅಂತಂದರೆ ಜಯ ಅಂತ, ಮತ್ತು BR 26-55. ಈ ತಳಿಗಳ ಅವಧಿ ಸುಮಾರು 140-145 ದಿವಸಗಳಿರ್ತವೆ. ಹಾಗೆ ಒಂದು ಎಕರೆಗೆ ಸರಾಸರಿ ಸುಮಾರು 24-26 ಕ್ವಿಂಟಲ್ ಇಳುವರಿ ಈ ದೀರ್ಘಾವಧಿ ತಳಿಗಳಿಂದ ಪಡಿಬೋದು. ಕೃಷ್ಣಮೂರ್ತಿ ಅವರೇ, ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಹೇಳಿ ಸರ್, ಯಾರು ಎಲ್ಲಿಂದ? ನಮಸ್ತೆ ಸರ್, ಮುಂದುವರಿಸಿ. ಹಾಗೆ ಮಧ್ಯಮಾವಧಿ ತಳಿಗಳು ಅಂತ, ಈ ಮಧ್ಯಮಾವಧಿ ತಳಿಗಳು ಸಾಮಾನ್ಯವಾಗಿ ಜುಲೈ 1ರಿಂದ 2ನೇ ವಾರದೊಳಗೆ ಸಸಿ ಮಡಿಯನ್ನು ಮಾಡಿಕೊಂಡು ಆಗಸ್ಟ್ 1ನೇ ವಾರದೊಳಗೆ ನಾಟಿಯನ್ನು ಮಾಡಿ ಮುಗಿಸ್ಬೇಕಾಗ್ತದೆ. ಅಂದರೆ ಈ ಮಧ್ಯಮಾವಧಿ ತಳಿಗಳು ಯಾವ್ಯಾವು ಅಂತಂದಾಗ, ಸಾಮಾನ್ಯವಾಗಿ ಗಂಗಾವತಿ ಸೋನಾ, ತನು, JGL 1798, MTU 1001, IR 308, KMP 220, MSN 99, ಹಾಗೆ ಹೈಬ್ರಿಡ್ ತಳಿಗಳಾದಂಥ KRH 2, KRH 4, ಇವು ಸಾಮಾನ್ಯವಾಗಿ 130-135 ದಿನದಲ್ಲಿ ಕಟಾವಿಗೆ ಬರ್ತವೆ. ಸಾಮಾನ್ಯವಾಗಿ ಇವು ಇಳುವರಿ 1 ಎಕರೆಗೆ 20-22 ಕ್ವಿಂಟಾಲು ಇಳುವರಿ, ಸರಾಸರಿ ಇಳುವರಿಯನ್ನು ಈ ತಳಿಗಳಲ್ಲಿ ಪಡಿಬೋದು. ಅಂದರೆ ಇದು ಮುಖ್ಯ, ನಾನು ಹೇಳ್ದಂಗೆ ಜುಲೈ 1 ಅಥವಾ 2ನೇ ವಾರದಲ್ಲಿ ಸಸಿ ಮಡಿ ಮಾಡಿ ಆಗಸ್ಟ್ 1ನೇ ವಾರದಲ್ಲಿ ನಾಟಿ ಮಾಡಬೇಕಾಗ್ತದೆ. ಹಾಗೆ ಅಲ್ಪಾವಧಿ ತಳಿಗಳು, ಹೊಸ ಈ ಏನು ಆಗಸ್ಟಲ್ಲೂ ಕೂಡ ನಾವು ನಾಟಿ ಮಾಡೋಕೆ ಆಗಿಲ್ಲ ಅಂದಾಗ ಅಲ್ಪಾವಧಿ ತಳಿಗಳಿಗೆ ನಾವು ಹೋಗಬೇಕಾಗ್ತದೆ. ಜುಲೈ 3 ಅಥವಾ 4ನೇ ವಾರದಲ್ಲಿ ಸಸಿ ಮಡಿಯನ್ನು ಮಾಡಿಕೊಂಡು ಆಗಸ್ಟ್ 3ನೇ ವಾರದೊಳಗೆ ನಾಟಿಯನ್ನು ಮುಗಿಸುವಂಥ ತಳಿಗಳಿಗೆ ಅಲ್ಪಾವಧಿ ತಳಿಗಳು ಅಂತ ಕರಿತೀವಿ. ಅದರಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಅಲ್ಪಾವಧಿ ತಳಿಗಳು ಅಂತಂದಾಗ ಒಂದು ದೂರವಾಣಿ ಕರೆ ಇದೆ ಸರ್. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು ಎಲ್ಲಿಂದ? ನಮಸ್ತೆ. ನಮಸ್ಕಾರ, ಇದು ನಾವು ಜ್ಯೋತಿ ಭತ್ತ ಹಾಕಿದೀವಿ 1.5 ಎಕರೆಗೆ. ಸರ್, ಯಾರು ಎಲ್ಲಿಂದ ಮಾತಾಡ್ತೀರಿ ಹೇಳಿ? ನಾವು ಕೋಚನಹಳ್ಳಿಯಿಂದ. ಹೆಸರು? ನಂದೀಶ್ ಅಂತ. ಹೇಳಿ ನಂದೀಶ್. ಇದು ಗೆಡ್ಡಲ್ಲಿ ಸ್ವಲ್ಪ ಇದು ಬರ್ತಾ ಇದೆ ಸರ್, ಮೇಲ್ಗಡೆ ಒಂಥರ ಬಂಕ್ ಸುತ್ಕೊಂಡಾಗಿತ್ತೆ ಎಲ್ಲ ಎಲೆಗಳು. ನಮಸ್ಕಾರ ನಂದೀಶ್ ಅವರೇ, ಅದು ಗರಿಗಳು ಸುತ್ತಕೊಂಡಿರೋದಾದ್ರೆ, ಗರಿಗಳು ಸುತ್ತಕೊಂಡಿರೋದಾದ್ರೆ ನೀವು ಆ ಗರಿನ ಬಿಡಿಸಿ ನೋಡಿದಾಗ ಅಲ್ಲಿ ಹಿಕ್ಕೆಗಳು ಕಂಡ್ರೆ, ಮರಿ ಹುಳುಗಳದು ಹಿಕ್ಕೆಗಳು, ನಾವು ಗರಿ ಮಡಿಸುವ ಹುಳ ಅಂತ ಹೇಳ್ತೀವಿ, ಅವು ಏನ್ ಮಾಡ್ತವೆ ಗರಿನ ಮಡಿಸಿ ಒಳಗಡೆ ಕೆರೆದು ತಿಂತಾ ಇರ್ತವೆ ಅವು. ಅವು ಗರಿ ಮಡಿಸುವ ಹುಳ ಅಂತ, ಲೀಫ್ ಫೋಲ್ಡಿಂಗ್ ಕ್ಯಾಟರ್ಪಿಲ್ಲರ್ ಅಂತಾರೆ ಇಂಗ್ಲಿಷಲ್ಲಿ ಅದನ್ನ. ಸೊ ಅವು ಏನ್ ಮಾಡ್ತಿರ್ತವೆ, ತಾವು ಗರಿನ ಮಡಿಚಿ ಒಳಗಡೆ ಕೆರೆದು ತಿಂದು ತಿಂತ ಏನ್ ಮಾಡ್ತವೆ, ಸುಳಿವರೆಗೂ ಹೊರಟೋಗ್ತವೆ, ಅಲ್ಲಿವರೆಗೂ ಸುಳಿವರೆಗೂ ಅದನ್ನ ಗರಿನ ಮಡಿಚ್ಬಿಡ್ತವೆ. ನೀವು ಹಿಂಗ ಅಗಲ ಮಾಡಿ ನೋಡಿದ್ರೆ ಅದ್ರೊಳಗೆ ಹುಳನೂ ನೋಡ್ಬೋದು ನೀವು, ಹಸಿರು ಬಣ್ಣದ ಹುಳ ಇರುತ್ತೆ, ಆಮೇಲೆ ಅದರ ಹಿಕ್ಕೆಗಳಿರ್ತವೆ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಮೋನೋಕ್ರೋಟಫಾಸ್ ಕೆಮಿಕಲ್ ಕೇಳಿದಿರ, ಮೋನೋಕ್ರೋಟಫಾಸ್ ಅಥವಾ ಕ್ಲೋರೋಪೈರಿಫಾಸ್, ಅದು 2 ಮಿಲಿ 2 ಮಿಲಿ 1 ಲೀಟರ್ ನೀರಿಗೆ ನೀವು 15 ಲೀಟರ್ ಕೆನಗಾದ್ರೆ 30 ಮಿಲಿ ಕೆಮಿಕಲ್ನ ಬೆರೆಸ್ಬಿಟ್ಟು ಸಿಂಪರಣೆ ಮಾಡಬೇಕು. ಒಳ್ಳೇದು ನಂದೀಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಾ ಕರೆ ಸರ್? ಈಗ ಕೊನೆ ತಳಿ ಯಾವುದು ಈಗ ಹೇಳ್ತಾರೆ, ಅಲ್ಪಾವಧಿ ತಳಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅಲ್ಪಾವಧಿ ತಳಿಗಳಂದ್ರೆ ಜುಲೈ 3ನೇ ಅಥವಾ 4ನೇ ವಾರದಲ್ಲಿ ಸಸಿ ಮಡಿಯನ್ನು ಮಾಡಿ ಆಗಸ್ಟ್ 3 ಅಥವಾ 4ನೇ ವಾರದಲ್ಲಿ ನಾಟಿಯನ್ನು ಮಾಡಿ ಮುಗಿಸ್ಬೇಕಾಗ್ತದೆ. ಆದರೆ ಯಾವ್ಯಾವ ತಳಿಗಳು ಅಂತಂದಾಗ MTU 1010, ರಕ್ಷ, ತೆಲ್ಲಂಸ, ರಾಸಿ, ಇವು ಅಲ್ಪಾವಧಿ ತಳಿಗಳು. ಇವುಗಳ ಅವಧಿ 120-125 ದಿನಗಳು. ಇದರ ಇಳುವರಿ ಸರಾಸರಿ ಇಳುವರಿ 18-20 ಕ್ವಿಂಟಲ್ ಇಳುವರಿಯನ್ನು ನಾವು 1 ಎಕರೆಗೆ ಪಡೆಯಬಹುದು. ಇದರಲ್ಲಿ ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಹೇಳಿ, ಯಾರು ಎಲ್ಲಿಂದ? ಶಿವಪ್ರಸಾದ್ ಅಂತ, ಮಂಡ್ಯ ತಾಲೂಕು. ಹೇಳಿ ಶಿವಪ್ರಸಾದ್. ನಮಸ್ಕಾರ ಸರ್, ಹೇಳಿ. ನಮಸ್ಕಾರ ಶಿವಪ್ರಸಾದ್ ಅವರೇ, ಚೆನ್ನಾಗಿದ್ದೀರಾ? ಶಿವಕುಮಾರ್ ಕೊಟ್ಟಿದ್ದು ಡಮಾಗೆ ಒಂದ್ ಎಕರೆಗೆ ಅದು ಒತ್ತಿ ನಾಟಿ ಮಾಡ್ಬೇಕು. ಮತ್ತೆ KRS ಕೋರ್ ಹಾಕಿದ್ರೆ ಫೀಲ್ಡ್ ಬಂದಿದೆ, ಆ ಕೆರೆ ಪಕ್ಕ ಹಾಕಿದ್ರೆ ಮಾಡಿಸಿದ್ವಲ್ಲ, ಅದು ಅಂದ್ರೆ ಸರ್ ಊಟಕ್ಕೆ ತುಂಬಾ ಚೆನ್ನಾಗಿರ್ತದೆ, ಮತ್ತೆ IT ಬರ್ತದೆ. ಹೌದೌದು, ಜೊತೆಗೆ ಅಂದ್ರೆ ಮಾರಾಟಕ್ಕೆ ಸ್ವಲ್ಪ ಅದೇ ಅದೇ ಸ್ವಲ್ಪ ದಲ್ಲಾಳಿಗಳ ಕಾಟ ಅಂತ ಅದು ಎಲ್ಲಾ ಕಡೆಯಿಂದ ಸ್ವಲ್ಪ ಇದಿದೆ. ಬಟ್ ಏನು ಅಂತ ಸಮಸ್ಯೆ ಏನಿಲ್ಲ, ಇಳುವರಿ ಸ್ವಲ್ಪ ಜಾಸ್ತಿ ಇರ್ತದಲ್ಲ ಶಿವಪ್ರಸಾದ್ ಅವರೇ, ಹಾಗಾಗಿ 100-200 ರೂಪಾಯಿ ಹೆಚ್ಚು ಕಡಿಮೆ ಆದ್ರೂ, ಈಗ ಸಾಮಾನ್ಯವಾದ ತಳಿ ನಿಮ್ಗೆ 20-25 ಕ್ವಿಂಟಲ್ ಬಂದರೆ ಇದು 30-35 ಕ್ವಿಂಟಲ್ ಬರ್ತದೆ, ಒಂದು 200 ರೂಪಾಯಿ ಹೆಚ್ಚು ಕಡಿಮೆ ಆದಾಗ ಅಲ್ಲಿ ಕಾಂಪನ್ಸೇಟ್ ಆಗಿಬಿಡ್ತದೆ. ಬಟ್ ಇದು ಇಲ್ಲ, ಅದು ದಲ್ಲಾಳಿಗಳು ಮಾಡುವಂಥ ಒಂದು ಕೆಲಸ ಅಷ್ಟೇ ಹೊರತು ಆ ರೀತಿ ಅಂತ ಏನು ವ್ಯತ್ಯಾಸ ಆಗಲ್ಲ. ನಾವು ಯಾಕೆಂದ್ರೆ ನಾನು ಹೇಳೋದು, ಈಗ ಈ ಮಠದ ದುಡ್ಡು ಅಂತ ಕೇಳಿರ್ಬೇಕು ಮದ್ದೂರ್ ಹತ್ರ, ಅಲ್ಲಿ ನಾನು 100-150 ಎಕರೆ KRH 4 ಹಾಕ್ಸಿದ್ದೆ, ಅವ್ರಿಗೆ ಯಾವುದೇ ರೀತಿಯಾದ ಮಾರಾಟ ಸಮಸ್ಯೆನೇ ಬರಲಿಲ್ಲ, ಅವರೇ ಕಂಡ್ಕೊಂಡು ಅವರೇ ಚೆನ್ನಾಗಿ ಮಾರಾಟ ಮಾಡಿದ್ರು. ಹಾಗಾಗಿ ಆಮೇಲೆ ಇಲ್ಲೂ ಮೈಸೂರಲ್ಲೂ ಕೂಡ ಒಂದಷ್ಟು ಜನಕ್ಕೆಲ್ಲ ಹಾಕ್ಸಿದ್ದೀವಿ, ಅವರು ಕೂಡ ಯಾವುದೇ ರೀತಿ ಮಾರಾಟದ ಸಮಸ್ಯೆ ನಮ್ಗೆ ಗಮನಕ್ಕೆ ತಂದಿಲ್ಲ ಶಿವಪ್ರಸಾದ್ ಅವರೇ. ಜೊತೆಗೆ ಸರ್, ಹೇಳಿ ಹೇಳಿ, ರೈತರು ಈಗ ಬೆಳೆ ಬೆಳಿತಾರೆ ನೋಡಿ, ನೀರಾವರಿನಲ್ಲಿ ಪದ್ಧತಿ ಎಲ್ಲ ನೀವು ನೋಡಿದಿರಿ ಮಾಡಿದ್ದೀನಿ. ಹೌದೌದು, ಮತ್ತೆ ನೀರಿನ ಬಳಕೆನ ಕಮ್ಮಿ ಮಾಡಬೇಕು. ಜೊತೆಗೆ ಸ್ತ್ರೀ ಪದ್ಧತಿ ಮಾಡುವಷ್ಟು ಇಲ್ಲ, ಖಂಡಿತ. ನಾವು ಎಲ್ಲಾ ಕಡೆ ಹೋದಾಗ್ಲೂ ಮೊಟ್ಟ ಮೊದಲ ಮಾತಾಡದೆ ನೀರಿನ ಸದ್ಬಳಕೆ ಬಗ್ಗೆ ಶಿವಪ್ರಸಾದ್ ಅವರೇ. ಅದರಲ್ಲೂ ನಮ್ಮ ಮಂಡ್ಯ ಮೈಸೂರಿನಲ್ಲಿ ಸುಮಾರು ಏನು ಭತ್ತ ಜಾಸ್ತಿ ಬೆಳೀತಾ ಇದ್ದಾರೆ, ಕಬ್ಬು ಭತ್ತ, ಅಲ್ಲಿ ನಾವು ಹೇಳೋದೆ ಈ ನೀರನ್ನ ಕಡಿಮೆ ಮಾಡಿ, ಮೊಣಕಾಲು ಗಂಟೆ ನೀರು ಕಟ್ಟಿದ್ರೆ ಉಪಯೋಗ ಆಗೋದಿಲ್ಲ, 1/2 ಇಂಚ್ ಇದ್ದರೆ ಸಾಕು ಭತ್ತ ಬೆಳಿಬೋದು, ಚಿಲುಕ್ ನೀರಲ್ಲಿ ಭತ್ತ ಬೆಳಿಬೋದು ಅಂತ ನಾವು ಎಲ್ಲ ಕಡೆ ಹೇಳ್ತಾ ಇದ್ದೀವಿ. ಬಟ್ ರೈತರಲ್ಲಿ ಅದು ಅರಿವು ಬರಬೇಕು ಶಿವಪ್ರಸಾದ್ ಅವರೇ. ಈಗ ಹೌದೌದು, 10 ಮಾಡಬೇಕು, 15, ನಾವು 20 ಇಲ್ಲಿ 20 10 ಸೆಂಟಿಮೀಟರ್ ಅಂತೀವಿ, ಅದು 15-10 ಸೆಂಟಿಮೀಟರ್ಗೆ ಅಂತ ಹೇಳ್ತೀವಿ. 15 ಸೆಂಟಿಮೀಟರ್ ಸಾಲಿನ ಸಾಲಿಗೆ 10 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ ಮಾಡಬೇಕಂದ್ರೆ ಚೆನ್ನಾಗಿ ಇಳುವರಿ ಬರ್ತದೆ. ಅಲ್ಲ, ನೀವೆಲ್ಲ ಒಳ್ಳೆ ರೈತರು ಬಿಡಿ, ಚೆನ್ನಾಗಿ ಬೆಳಿತೀರಿ. ಓಕೆ, ಒಳ್ಳೇದು ಶಿವಪ್ರಸಾದ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮೇಡಮ್, ಈಗ ಬೀಜೋಪಚಾರದಲ್ಲಿ ಕೀಟನಾಶಕ ಶಿಲೀಂದ್ರನಾಶಕಗಳು ಏನು ಬಳಸಬೇಕು ಇನ್ನೊಮ್ಮೆ ಹೇಳ್ಬೋದಾ? ಹೌದು ಸರ್, ಕೀಟನಾಶಕ ಶಿಲೀಂದ್ರನಾಶಕ ಸರ್, ಎಸ್ಪೆಷಲಿ ಅದು ಯಾಕಂದರೆ ಬಿತ್ತನೆ ಬೀಜದಿಂದ ಪ್ರಸಾರ ಆಗೋ ರೋಗಗಳೇ ಭತ್ತದಲ್ಲಿ ಜಾಸ್ತಿ. ನಾನು ಆಗಲೇ ಹೇಳ್ದಂಗೆ ಬೆಂಕಿ ರೋಗ, ಕಂದು ಚುಕ್ಕೆ ರೋಗ, ದುಂಡಾಣು ಅಂಗಮಾರಿ ರೋಗ, ಊದುಬತ್ತಿ ರೋಗ, ಆಮೇಲೆ ತೆನೆ ಕವಚ ರೋಗ, ಇವಿಷ್ಟು ಸದಾ ಬಿತ್ತನೆ ಬೀಜದಿಂದನೂ ಹರಡೋ ಅಂಥ ರೋಗಗಳು. ಸೊ ಇವುಗಳಿಗೆ ನಾನು ಆಗಲೇ ಹೇಳ್ದಂಗೆ 1 kg ಬಿತ್ತನೆ ಬೀಜಕ್ಕೆ ಕಾರ್ಬನ್ ಡಾಜಿಮ್, ನೀವೆಲ್ಲ ಕೇಳಿರ್ತೀರ ರೈತ ಬಂಧವರು, ಬ್ಯಾವಿಸ್ಟಿನ್, ಬ್ಯಾವಿಸ್ಟಿನು 1 ಕೆಜಿಗೆ 4 ಗ್ರಾಮ್ ಬ್ಯಾವಿಸ್ಟಿನು. ನೀವು 1 ಎಕರೆಗೆ ನಾವು ಶಿಫಾರಸು ಮಾಡೋದು 25 ಕೆಜಿ ಬಿತ್ತನೆ ಬೀಜ, 25 ಕೆಜಿಗೆ 100 ಗ್ರಾಮ್ ಬ್ಯಾವಿಸ್ಟಿನ್ನ ನೀವು ಬೀಜೋಪಚಾರ ಮಾಡೋದ್ರಿಂದ ನಿಮಗೆ 30% ಅದರಲ್ಲೂ ನಾಟಿಯಾದ 30-45 ದಿನಗಳವರೆಗೆ ನಿಮಗೆ ಯಾವುದೇ ಬೆಂಕಿ ರೋಗ ಆಗಿರ್ಬೋದು, ಕಂದು ಚುಕ್ಕಿ ರೋಗ ಆಗಿರ್ಬೋದು ಕಾಣಿಸ್ಕೊಳ್ಳಲ್ಲ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ವೆಂಕಟರಮಣ ಅಂತ ಹೇಳಿ. ವೆಂಕಟರಮಣ ಅವರ ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಹಾಗೆ ಭತ್ತಕ್ಕೆ ಸರ್ ಈಗ ಭತ್ತ ಒಟ್ಟು ಇವಾಗ ಕಳೆನಾಶಕ ಹಾಕ್ಬೋದು ಸರ್? ಕಳೆ ಬರ್ದಂಗೆ ಕಳೆನಾಶಕ ಹಾಕ್ಬೋದು ವೆಂಕಟರಮಣ ಅವ್ರೆ, ಹಾಕ್ಬೋದು. ಏನಂತಂದ್ರೆ ನಾವೀಗ ಕದ 3 ಗುಂಟೆ ಜಾಗಕ್ಕೆ ಏನಂತೀವಂದ್ರೆ ಬಿತ್ತನೆ ಮಾಡಿದ 24 ಗಂಟೆ ಒಳಗೆ 75 ಮಿಲಿ ಬ್ಯೂಟಾಕ್ಲೋರ್ ಅಥವಾ 30 ಮಿಲಿ ಪ್ರೆಟಿಲಾಕ್ಲೋರ್ ಪ್ಲಸ್ ಸೇಫ್ನರ್ ಅಂತ ಅದಕ್ಕೆ ರಿಪೀಟ್ ಅಂತೀವಿ, ಅಥವಾ 7.5 ml ಪೈರೋಜೋ ಸಲ್ಫಿರಾನ್ ಈಥೈಲ್ ಅಂತೀವಿ, ಅಥವಾ 300 ಗ್ರಾಮು ಬೆನ್ ಸಲ್ಫಿರಾನ್ ಮೀಥೈಲ್ ಅಂತೀವಿ. ಇದನ್ನ 5 ಕಿಲೋಗ್ರಾಮ್ ಮರಳು ಜೊತೆ ಮಿಕ್ಸ್ ಮಾಡ್ಕೊಂಡು ಅಥವಾ 24 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಬಿತ್ತನೆ ಮಾಡಿದ 24 ಗಂಟೆ ಒಳಗೆ ಅಥವಾ ಮಾರನೇ ದಿನ ನಾವು ಸಿಂಪರಣೆ ಮಾಡೋದ್ರಿಂದ ನಾವು ಕಳೆಗಳನ್ನು ಹತೋಟಿ ಮಾಡ್ಬೋದು. ಸೊ ಈ ಬಿತ್ತನೆ ಮಾಡಿದ 24 ಗಂಟೆ ಅಥವಾ ಮಾರನೇ ದಿನ ಮಾಡೋಕ್ಕೆ ಆಗಲಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಬಿತ್ತನೆ ಆದ 10 ದಿನದೊಳಗೆ 10 ದಿನದಲ್ಲಿ ಬಿಸ್ಪೈರಿಬಿಕ್ ಸೋಡಿಯಂ ಅಂತ ಉದಯೋತ್ತರ ಕಳೆನಾಶಕ ಅದು 8 ಮಿಲಿ 24 ಲೀಟರ್ ನೀರಲ್ಲಿ 8 ಮಿಲಿನ ಬೆರೆಸ್ಕೊಂಡು ಸಿಂಪರಣೆ ಮಾಡಿದ್ರೆ ಕಳೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಕಳೆಗಳನ್ನು ಹತೋಟಿ ಮಾಡ್ಬೋದು ವೆಂಕಟರಮಣ ಅವರೇ. ಸರ್ ಇನ್ನೊಂದು ಪ್ರಶ್ನೆ ಸರ್ ಹೇಳಿ. ಸರ್ ಒಂದು ಎಕರೆಗೆ 6 ಕೆಜಿ ಭತ್ತ ಕೊಡಿದ್ರೆ ಚಳ್ಳು ಹೋಯ್ತಾರೆ ಸರ್? ಭತ್ತ ಭತ್ತ ಪೈರು ಕೀಳಕ್ಕೆ ಬರ್ರಿ, ಅಲ್ಲ ಅರ್ಧ ಅಲ್ಲ ಬಿಡ್ತಾ ಇರ್ತದೆ. ಏನಾಗಿದೆ ಅಂದ್ರೆ 6 ಕೆಜಿ ಅಂದ್ರೆ 6 ಕೆಜಿನೇ ಜಾಸ್ತಿ ಆಯ್ತು. ನಾವು 1 ಕೆಜಿ 1.5 ಕೆಜಿನಲ್ಲಿ 2 ಕೆಜಿನಲ್ಲಿ 1 ಎಕರೆ ನಾಟಿ ಮಾಡ್ತೀವಿ. ಅದು 1 ಪೈರು ಅಥವಾ 2 ಪೈರನ್ನ ಕಿತ್ತು ನಾಟಿ ಮಾಡೋಂಥ ಪದ್ಧತಿ ಇವ್ರೆ ಅದು. ಈಗ 25 ಕೆಜಿ ಹಾಗೆ ಓದ್ಬಿಟ್ಟು 5-6 ಪೈರು ಕೀಳೋದಲ್ಲ ಇದು, 1 ಕೆಜಿನಲ್ಲೇ ನಮ್ಗೆ 1 ಎಕರೆಗೆ ಸಾಕಾಗ್ತಾ ಇದೆ. ಈಗ ಅಂಥ ಪ್ರಯೋಗ ಕೂಡ ಎಲ್ಲ ಮಾಡಿದ್ದೀವಿ ವೆಂಕಟರಮಣ ಅವರೇ. ಅದು ಈಗ ನಾವು ಬಿಟ್ಟರೆ ಕಿತ್ತಾಕ್ಬಿಡ್ತಾರೆ, ಜುಟ್ಟು ಹಿಡ್ಕೆ ಎಳೆದ್ರೆ ಬಂದ್ಬಿಡ್ತದೆ. ನಾವು ಇಲ್ಲಿ 1-1.5 2 ಪೈರು ಕಿತ್ತು ನಾಟಿ ಮಾಡಬೇಕು. ಸ್ವಲ್ಪ ಪ್ರಾರಂಭದಲ್ಲಿ ಕಷ್ಟ ಆಗ್ತದೆ, ಆಮೇಲೆ ಸರಿ ಒಂದು ಹೋಗ್ತದೆ. ಜಿಪ್ಸಮ್ ಹಾಕ್ಬೋದು ಸರ್? ಹಾಕ್ಬೋದು, 200 ಕೆಜಿ 1 ಎಕರೆಗೆ ಜಿಪ್ಸಮ್ ಹಾಕ್ಬೋದು. ಇಲ್ಲ ಅದು 2-3 ವಾರ ಮುಂಚಿತವಾಗಿ ಹಾಕ್ಬೇಕು ಇವ್ರೆ. ಬರ್ಗ ಗದ್ದೆ ಇದು ಮಾಡಿಸ್ತೀರಲ್ಲ, ಕೆಸರು ಮಾಡ್ತಿರಲ್ಲ, ಅವಾಗ ಹಾಕ್ಬಿಡ್ಕು. ಒಳ್ಳೇದು ವೆಂಕಟರಮಣ. ಮೇಡಮ್ ವಿಚಾರ ಮುಂದುವರಿಸಿ ಬೀಜೋಪಚಾರದ ಬಗ್ಗೆ. ಹೌದು, ನಾನು ಕಾರ್ಬನ್ ಡಾಜಿಮ್ ಹೇಳಿದೆ ಅಂದ್ರೆ ಬೇವಿಸ್ಟಿನ್ 4 ಗ್ರಾಮು 1 ಕೆಜಿಗೆ 1 ಕೆಜಿ ಬಿತ್ತನೆ ಬೀಜಕ್ಕೆ. ಅದಲ್ಲದೆ ಟ್ರೈಸೈಕ್ಲೋಸಲ್ ಅಂತ ಇನ್ನೊಂದಿದೆ, ಅದು ಬೆಂಕಿ ರೋಗಕ್ಕೆ ಬಾರಿ ಉಪಯುಕ್ತವಾದಂಥ ಒಂದು ಶಿಲೀಂಧ್ರ ನಾಶಕ. ಅದು ಭೀಮ್ ಅನ್ನೋ ಹೆಸರಿಂದ ಸಿಗುತ್ತೆ, ಟ್ರೇಡ್ ನೇಮು ಭೀಮ್ ಅಂತ. ಅದಾದರೆ 0.6 ಗ್ರಾಮ್ ಸಾಕು, 0.6 ಗ್ರಾಮು 1 ಕೆಜಿ ಬಿತ್ತನೆ ಬೀಜಕ್ಕೆ. ಆಮೇಲೆ ಸಾವಯವದಲ್ಲಿ ಮಾಡ್ತೀನಿ ಅನ್ನೋದಾದರೆ ನಮ್ಮ ಶಿಲೀಂಧ್ರ ರೋಗ ಇದು ಜೈವಿಕ ರೋಗ ನಾಶಕಗಳಾದ ಅಜೋಸ್ಪೈರೆಲಮ, ಟ್ರೈಕೋಡರ್ಮ, ಸೂಡೋಮನಸ್ಸು ಇವನ್ನ 5 ಗ್ರಾಮು 1 ಕೆಜಿ ಸೀಡ್ಗೆ 5 ಗ್ರಾಮು 1 ಕೆಜಿ ಸೀಡ್ಗೆ ಬಿತ್ತನೆ ಬೀಜಕ್ಕೆ ನೀವು ಬೆರೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಬೀಜನ ನಂತರ ಹಾಗೆ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ? ಸಮಯ ಇಲ್ಲ, ಬೇಗ ಕೇಳಿ. ಲಕ್ಷ್ಮೀಪುರ ಚಂದ್ರರಾಜು. ಯಾರು ಸರ್? ಲಕ್ಷ್ಮೀಪುರ ಚಂದ್ರರಾಜು. ಹಾ ಹೇಳಿ ಚಂದ್ರರಾಜು. ಈಗ ನಾವು ಯಾವುದೇ ಬೆಳೆ ಹಾಕಿದ್ರು ಬದೆ ಕಪ್ಪು ಕಾಳು ಭತ್ತದಲ್ಲಿ ಹಾಕ್ಬೋದೆ? ಒಂದೊಂದು ಮಧ್ಯ ಕಾಳು ಡಿಸ್ಕಲರೇಷನ್, ಗ್ರೀನ್ ಡಿಸ್ಕಲರೇಷನ್, ಜೊಳ್ಳ ಆಗುತ್ತಾ ಕೇಶ? ಕಪ್ಪು ಕಾಳು ಅದು ನಾವು ಏನ್ ಹೇಳ್ತೀವಿ, ಕಂದು ಚುಕ್ಕೆ ರೋಗ. ಕಂದು ಚುಕ್ಕೆ ರೋಗ ನಾಟಿಯಾದ 35-40 ದಿನದಲ್ಲಿ ಕಾಣಿಸ್ಕೊಳ್ಳುತ್ತೆ. ನಾನು ಆವಾಗಲೇ ಹೇಳಿದೆ, ಈ ಬಿತ್ತನೆ ಬೀಜಗಳನ್ನ ಬೀಜೋಪಚಾರ ಮಾಡೋದ್ರಿಂದ ಇವೆಲ್ಲ ಬಿತ್ತನೆ ಬೀಜದಿಂದನೇ ಹರಡೋ ರೋಗಗಳು. ಈಗ ನೀವು ಈ ಕಪ್ಪು ಕಾಳು ಆಗಿರುತ್ತೆ ಅಂದ್ರಲ್ಲ, ಆ ಕಾಳುಗಳನ್ನ ಒಣಗಿಸಿ ನೀವು ನೆಕ್ಸ್ಟು ಮತ್ತೆ ಬೇರೆ ಸೀಸನ್ಗೆ ನೀವೇನಾದರೂ ಅದನ್ನೇ ಬಿತ್ತನೆಗೆ ಉಪಯೋಗಿಸಿದ್ರೆ ಅವು ಕಾಣ್ಕೊಳ್ಳುತ್ತೆ. 30-35 ದಿನಗಳಲ್ಲೆಲ್ಲ ಆ ರೋಗ ಬರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಆ ರೋಗನ ಗರಿಗಳ ಮೇಲೆ ಫಸ್ಟು ಕಾಣಿಸ್ಕೊಳ್ಳುತ್ತೆ, ಕಂದು ಬಣ್ಣದ ಚುಕ್ಕೆಗಳಾಗಿ ಕಾಣಿಸ್ಕೊಳ್ಳುತ್ತೆ. ಗರಿಗಳಲ್ಲಿ ಕಂಡದ ತಕ್ಷಣ ನೀವು ಮ್ಯಾಂಕೋಸೆಪ್ ಕೇಳಿದಿರಲ್ಲ, M45 ಅಥವಾ ಝೈನೆಬ್ ಅಂತ ಇದೆ, ಅದನ್ನಾದರೂ ಸರಿ 2.5 ಗ್ರಾಮು 1 ಲೀಟರ್ ನೀರಿಗೆ ಎರಡೂವರೆ ಗ್ರಾಮ ಹಾಕಿ ಸಿಂಪರಣೆ ಮಾಡೋದ್ರಿಂದ ಕಂದು ಚುಕ್ಕೆ ರೋಗನ ತಡೆಗಟ್ಟಬಹುದು. ಯಜಮಾನ್ರೇ, ಅವ್ರನ್ನ ಫೋನ್ ನಂಬರ್ ಕೊಡಿಸ್ಬಿಡ್ತೀನಿ, ನೇರವಾಗಿ ಅವ್ರನ್ನೇ ಸಂಪರ್ಕ ಮಾಡಿ. ಸಮಯ ಆಗ್ತಾ ಉಂಟು ಮೇಡಮ್, ಈಗ ನಿಮ್ದೇ ದೂರವಾಣಿ ಸಂಖ್ಯೆ? ನನ್ನ ದೂರ ಮೊಬೈಲ್ ಸಂಖ್ಯೆ ಬರೆದುಕೊಳ್ಳಿ. ಕನ್ನಡದಲ್ಲಿ 9980 ಹೇಳಿ ಮೇಡಮ್. 366789 ಇನ್ನೊಂದು ಸರಿ ಹೇಳಿ. 9980366789 ನಿಧಾನವಾಗಿ ಇನ್ನೊಂದು ಸರಿ ಹೇಳ್ಬಿಡಿ ಮೇಡಮ್. 9980366789 ನಿಮ್ಮದು ಡಾಕ್ಟರ್ ರಾಮಚಂದ್ರ ಅವರೇ? 9449113732 ಇನ್ನೊಮ್ಮೆ 9449113732 ಇನ್ನೂ ಒಂದ್ಸರಿ ಹೇಳ್ಬಿಡಿ. 9449113732 ಒಳ್ಳೆಯದು ಡಾಕ್ಟರ್ ರಾಮಚಂದ್ರ ಅವರೇ ಹಾಗೂ ಡಾಕ್ಟರ್ ಆರ್ ಎನ್ ಪುಷ್ಪ ಅವರೇ, ಇದುವರೆಗೂ ಭತ್ತದ ಬೇಸಾಯ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ. ಭಾಳಷ್ಟು ಜನ ಕೇಳುಗರು ಕೂಡ ಕರೆ ಮಾಡಿದರು. ಕರೆ ಮಾಡಿದಂತಹ ಕೇಳುಗರಿಗೆ ಹಾಗೆ ಡಾಕ್ಟರ್ ರಾಮಚಂದ್ರ ಹಾಗೂ ಪುಷ್ಪ ಅವರಿಗೆ ವಂದಿಸ್ತಾ ಇವತ್ತಿನ ಈ ನೇರ ಫೋನಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ ಕೃಷ್ಣಮೂರ್ತಿ ಅವರೇ. ಇದುವರೆಗೆ ಭತ್ತದ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮವನ್ನು ಕೇಳಿದಿರಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ವಿಸ್ತರಣಾ ಮುಂದಾಳು ಹಾಗೂ ಬೇಸಾಯ ಶಾಸ್ತ್ರದ ಪ್ರಾಧ್ಯಾಪಕರಾದ ಡಾ ಸಿ ರಾಮಚಂದ್ರ ಮತ್ತು ರೋಗಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಆರ್ ಎನ್ ಪುಷ್ಪ. ಇವರೊಂದಿಗೆ ಭಾಗವಹಿಸಿದ್ದವರು ಎನ್ ಕೇಶವಮೂರ್ತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15 ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ರೈತ ಬಾಂಧವರೇ, ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿಯಲ್ಲಿ ರೋಗಗಳ ನಿರ್ವಹಣೆಯನ್ನು ಕುರಿತು JSS ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು, ಇಲ್ಲಿ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳಾದ ಡಾ YP ಪ್ರಸಾದ್ ಅವರೊಂದಿಗೆ ಸಂದರ್ಶನವಿದೆ. ಇಲ್ಲಿಗೆ ನಮ್ಮ ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು. ಮಕ್ಕಳ ಉತ್ತಮ ಕೆಲಸ ಅದು ಎಷ್ಟೇ ಸಣ್ಣದಾದರೂ ಅದನ್ನು ಗುರುತಿಸಿ ಬೆನ್ನು ತಟ್ಟಬೇಕು. ಹೆತ್ತವರ ಇಂತಹ ಪ್ರೋತ್ಸಾಹದಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಯಲು ಸಾಧ್ಯ. ರಾತ್ರಿ ಬೇಗ ಮಲಗಿ ಬೆಳಗ್ಗೆ 6 ಕೇಳುವೆವು, ಸತತ ತಿಂಡಿ ಬಾರಿಸಿ ತಪ್ಪದೆ ಪಾಠವ ಓದುವೆವು.